ತಂಬೂರಿ ಮೇಟಿದವ ಭವಾಜಿ ದಾಟಿದವ ತಂಬೂರಿ ಮೇಟಿದವ ಭವಾಜಿ ದಾಟಿದವ ತಂಬೂರಿ ಮೇಟಿದವ ಭವಾಜಿ ದಾಟಿದವ ತಂಬೂರಿ ಮೇಟಿದವ ಭವಾಜಿ ದಾಟಿದವ ತಾಳವ ತಟ್ಟಿದವ ತಾಳವ ತಟ್ಟಿದವ ತಾಳವ ತಟ್ಟಿದವ ಸುರರುಳು ಸೇರಿದವ ತಂಬೂರಿ ಮೀಟಿದವ ಭವಾಬ್ಧಿ ದಾಟಿದವ ತಾಳವ ತಟ್ಟಿದವ ಸುರರುಳು ಸೇರಿದವ ತಂಬೂರಿ ಮೀಟಿದವ ಗೆಜ್ಜೆಯ ಕಟ್ಟಿದವ ಕಾಲಿಗೆ ಗೆಜ್ಜೆಯ ಕಟ್ಟಿದವ ಕಾಲಿಗೆ ಗೆಜ್ಜೆಯ ಕಟ್ಟಿದವ ಖಡರದೆಯ ಮೆಟ್ಟಿದವ ಗೆಜ್ಜೆಯ ಕಟ್ಟಿದವ ಖಡರದೆಯ ಮೆಟ್ಟಿದವ ಗಾಯನ ಮಾಡಿದವ ಗಾಯನ ಮಾಡಿದವ ಹರಿಮೂರ್ತಿ ನೋಡಿದವ ಗಾಯನ ಮಾಡಿದವ ಹರಿಮೂರ್ತಿ ನೋಡಿದವ ಗಾಯನ ಮಾಡಿದವ ಹರಿಮೂರ್ತಿ ನೋಡಿದವ ಗಾಯನ ಮಾಡಿದವ ಗಾಯನ ಮಾಡಿದವ ಗಾಯನ ಮಾಡಿದವ ಹರಿಮೂರ್ತಿ ನೋಡಿದವ ವಿಠಲನ ನೋಡಿದವ ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ ವಿಠಲನ ನೋಡಿದವ ಪೂಜಂಗ ವಿಠಲನ